ಅದರಲ್ಲಿ ಏನ್ ನ್ಯೂನತೀತಿ ನೋಡ್ತೀವಿ. ಆಮೇಲೆ ಬೆದೆ ಬಂದಿರಬಹುದು, ಕೆಚ್ಚಲು ಬಾವು ಇರಬಹುದು, ಅಕಸ್ಮಾತ್ ಜ್ವರ ಇರಬಹುದು, ಇವನ್ನೆಲ್ಲ ನೋಡ್ತೀವಿ ಸರ್. ನಮ್ಗೆ ಅನುಮಾನ ಬಂದ್ರೆ, ಜ್ವರ ಬಂದ್ರೆ, ಈ ಜ್ವರ ಕಣಕ್ಕೆ ನಮ್ಮ ಒಂದು ಥರ್ಮೋಮೀಟರ್ ಇರುತ್ತೆ ಸರ್, ಅದನ್ನ ನಮ್ಮ ಎಲೆಕ್ಟ್ರೋಮೀಟರ್ ಅದನ್ನ ಹಾಕಿ ಚೆಕ್ ಮಾಡಿ ಎಷ್ಟಿದೆ ಅಂತೇಳಿ ಡಾಕ್ಟ್ರ್ ಫೋನ್ ನೋಡಿದ್ರೆ ಇಷ್ಟಿದೆ ಅಂತ ಹೇಳ್ತೀವಿ ಸರ್. ಅದಾದ್ಮೇಲೆ ನಮಗೆ ಈ ಡಾಕ್ಟರ್ ಬರೋದು ವಿಳಂಬ ಆದಾಗ ನಮಗೆ ಸಮಸ್ಯೆ ಆಗ್ಬೋದು. ನಾವು ಒಂದಿಷ್ಟು ತರಬೇತಿ ಕಲ್ತಿದ್ದೀವಿ, ಜ್ವರ ಬಂದ್ರೆ ಏನ್ ಕೊಡ್ಬೋದು, ಕಾಲು ಬಾಯಿ ಜ್ವರ ಬಂದ್ರೆ ಏನ್ ಮಾಡ್ಬೋದು, ಆಮೇಲೆ ಜಂತುನಾಶಕ ಪ್ರತಿ 3 ತಿಂಗಳಿಗೆ ಒಂದ್ಸರಿ ಜಂತುನಾಶಕ ಕೊಡ್ತೀವಿ, ಈ ಕರು ಹುಟ್ಟಿದ ತಕ್ಷಣಕ್ಕೆ ಎಷ್ಟು ದಿನಕ್ಕೆ ಜಂತುನಾಶಕ ಕೊಡಬೇಕು, ಇವನ್ನೆಲ್ಲ ನಾವೇನ್ ಮಾಡ್ತೀವಿ ಅಂದ್ರೆ ಅಡ್ವಾನ್ಸ್ ಆಗಿ ಮಾಡೋದು ಕಲ್ತ್ಕೊಂಡಿದ್ದೀವಿ. ನಾವೇನ್ ಮಾಡ್ತೀವಿ ಸರ್, ಯಾಕಂದ್ರೆ ಡಾಕ್ಟರ್ ಬರೋದು ವಿಳಂಬ ಆತು ಅಂದ್ರೆ ನಮ್ಮ ಹಸು ಟೈಮಿಂಗ್ಸ್ ಡಿಲೇ ಆಗ್ತಾ ಇರತ್ತೆ, ಅದಕ್ಕೋಸ್ಕರ ನಾವೇ ಪ್ರಿಕಾಷನ್ ಮಾಡ್ಬಿಡ್ತೀವಿ ಸರ್. ಒಂದು ಹಸು ಜಾಸ್ತಿ ಅಂದ್ರೆ ಎಷ್ಟು ಲೀಟರ್ ಹಾಲು ಕೊಡ್ತತೆ ಒಂದ್ ದಿನಕ್ಕೆ? ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಇರ್ಬೋದು ಸರ್. ನನ್ನಲ್ಲಿ ಕೊಟ್ಟಿಗೆಯಲ್ಲಿ ಇರತಕ್ಕಂತ ಒಂದು ದಿನಕ್ಕೆ ಹೈಯೆಸ್ಟ್ 12 ಲೀಟರ್ ಅಷ್ಟೇ ಸರ್. ಅತಿ ಹೆಚ್ಚು ಹಾಲು ಕೊಡೋನು ನಮ್ಮಲ್ಲಿ ನಿಭಾಯಿಸೋದಾಗಲ್ಲ ಅಂತೇಳಿ ನಾವು 12 ಲೀಟರ್ ತನಕ ಒಂದ್ ಟೈಮಿಗೆ ಇದೆ ಸರ್ ಕರೆಯಂತ ಹಸು. ನಿಮ್ಮ ಒಂದು ಹಸು ಮೇಂಟೈನ್ ಮಾಡ್ಲಿಕ್ಕೆ ಅದಕ್ಕೆ ಮೇವ್ ಇರ್ಬೋದು, ಅದಕ್ಕೆ ಏನು ಹೇಳ್ದಲ್ಲ ಸುಸ್ತಾದಾಗ ಇಂಜೆಕ್ಷನ್ ಕೊಡೋದಿರ್ಬೋದು, ಅದ ಬೆಳಿಗ್ಗೆ ನಿರ್ವಹಣೆ ಮಾಡೋದು, ಅದು ಕೂಲಿಯಲ್ಲಿ ಇಟ್ಟಿರ್ತೀರ ನೀವು, ಎಷ್ಟು ಖರ್ಚು ಬರುತ್ತೆ ಒಂದು ಹಸು ಲೆಕ್ಕ ಹಾಕಿದ್ರೆ? ನೀವು ಟೋಟಲಿ ಒಂದು ಕೊಟ್ಟಿಗೆಯಲ್ಲಿ ನಿಮ್ಮ 50 ಹಸುಗೆ ನೀವು ಮಾಡ್ತೀರಿ, ಅದನ್ನ ಒಂದಕ್ಕೆ ಲೆಕ್ಕ ಹಾಕಿದ್ರೆ ಎಷ್ಟು ಆಗ್ಬೋದು ನಿಮ್ಮ ಖರ್ಚು? ಒಂದು ಹಸುಗೆ ಕನಿಷ್ಠ ಅಂದ್ರು ನಮ್ಮದು ಒಂದು 200-250 ರೂಪಾಯಿ ಬರುತ್ತೆ ಸರ್. ಇಂಜೆಕ್ಷನ್ ಅವೇನು ಪ್ರತಿದಿನ ಇರಲ್ಲ, ತಿಂಡಿ ಅಷ್ಟೇ. ನಾವು ಹಸಿ ಮೇವಿಗೆ ನಮ್ಮಲ್ಲಿ ಏನ್ ಮಾಡಿದ್ವಿ, ನಮ್ದೇ ಹೊಲದಲ್ಲಿ ಬೆಳಿತೀವಿ, ಆ ಬಂದಂತ ಹಸಿ ಮೇವು, ಆಮೇಲೆ ಭತ್ತ ಬೆಳೆಯೋದ್ರಿಂದ ಅದರಿಂದ ಬಂದಂತ ತ್ಯಾಜ್ಯ ವಸ್ತುವಾದ ಒಣ ಹುಲ್ಲು ನಮ್ದೇ ಬಳಕೆ ಮಾಡ್ಕೊಂತೀವಿ, ಇಷ್ಟಂತ ಬರುತ್ತೆ ಸರ್. ಮತ್ತೆ ನಿಮ್ಮ ಇಳುವರಿ ನೀವು ಹಾಲು ಲೆಕ್ಕ ಹಾಕಿದ್ರೆ ಎಷ್ಟು ನಿಮ್ಗೆ ಸಿಗುತ್ತೆ ಆದಾಯ ಅನ್ನೋದು? ಸರ್ ನಮ್ದು ಎಷ್ಟು 220 ಲೀಟರ್ ತನಕ ಹಾಕಿದೀವಿ ಸರ್, ಈಗಿರತಕ್ಕಂಥ 150 ಲೀಟರ್ ಇದೆ. ನಾವೇನ್ ಮಾಡ್ತೀವಿ ಅಂದ್ರೆ ಬರೇ ಹಾಲಿನಿಂದ ಲಾಭ ಜೊತೆಗೆ ಹಸು ಮಾರಾಟದಿಂದ ಲಾಭ ನೋಡ್ತೀವಿ ಸರ್. ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಕರುಗಳು ನಮ್ಮಲ್ಲಿ ಹುಟ್ಟಿರ್ತಕ್ಕಂಥವು, ಪ್ರೆಗ್ನೆನ್ಸಿ ಆಗಿ 2-3 ಸೂಲು ಊಟ ಮಾಡಿದ ಮೇಲೆ ಅದನ್ನ ಮಾರಾಟ ಮಾಡ್ತೀವಿ. ಮಾರಾಟ ಮಾಡಿದ್ರೆ ನಮ್ಗೆ ಅದು ಒಂದು 50,000-60,000 ಬೆಲೆ ಬಳತು ಸರ್. ಒಂದು ವರ್ಷಕ್ಕೆ 10 ಹಸು ಮಾರಾಟ ಮಾಡಿದ್ರೆ ಅದರಿಂದ ಒಂದು 4 ಲಕ್ಷ ನಾವು ನಿರೀಕ್ಷೆ ಮಾಡ್ತೀವಿ. ಈಗ ಹಾಲಿಂದ ಏನ್ ಮಾಡ್ತೀವಿ ಅಂದ್ರೆ ಒಂದು 150 ಲೀಟರ್ ಅಂದ್ರೆ ಬೆಳಗ್ಗೆ 75 ಲೀಟರ್ ಸಂಜೆ 75 ಲೀಟರ್ ಇದ್ರೆ 75 ಲೀಟರ್ನೊಳಗೆ ಬೆಳಗ್ಗೆದು ಪೂರಾ ಹಸುಗಳ ನಿರ್ವಹಣೆಗೆ ಕೂಲಿ ಕಾರ್ಯ ಖರ್ಚಿಗೆ ಹೋದ್ರೆ ಸಂಜೆದ ನಮಗೆ ಉಳಿಲಿ ಅನ್ನೋದು ಮೇಂಟೈನ್ ಮಾಡ್ತೀವಿ. ಈಗ ನಾವೇನ್ ಮಾಡ್ತೀವಿ, ಆಮೇಲೆ ನಮಗೆ ಕೊಟ್ಟಿಗೆ ಗೊಬ್ಬರ ನಮ್ದು 80-100 ಲೋಡ್ ಕೊಟ್ಟಿಗೆ ಗೊಬ್ಬರ ಹಾಕತ್ತೆ. ಇವತ್ತಿನ ಮಾರ್ಕೆಟ್ 7,000 ರೂಪಾಯಿ ಸರ್ ಟ್ರ್ಯಾಕ್ಟರ್ ಲೋಡ್. ಇದು ನಮಗೆ ನಾವು ಬಳಕೆ ಮಾಡ್ಕಂದ್ರು ಆದಾಯಕ್ಕೆ ನಾವು ಪರಿಗಣಿಸ್ತೀವಿ, ಮಾರಾಟ ಮಾಡಿದ್ರು ಅದು ಆದಾಯಕ್ಕೆ. ಹೌದು, ನಿಮಗೆ ಸುಮಾರು ಒಂದು ದಿನಕ್ಕೆ ಇಷ್ಟು ಲೀಟರ್ ಹಾಲು ಬರ್ತಾವ ಅಂತ ಹೇಳಿದ್ರೆ ಅದನ್ನ ಮಾರಾಟ ಯಾವ ರೀತಿ ಮಾಡ್ತಾರೆ, ಏನು ವ್ಯವಸ್ಥೆ ಮಾಡ್ಕೊಂಡಿದ್ರೆ? ಸರ್ ಹಾಲು ಕರೀಲಿಕ್ಕೆ ಯಂತ್ರೋಪಕರಣ ಮಾಡ್ಕೊಂಡಿದೀವಿ, ಅದನ್ನ ಡೈರಿ ಸಾಗಾಣಿಕೆ ಕ್ಯಾನ್ ಅನ್ನು ತಗೊಂಡು ನಮ್ಮಲ್ಲಿ ಒಂದು ಸಣ್ಣ ಗಾಡಿಗಳು ಬರ್ತಾವ ಸರ್, ಅಂತ ಮಾಡ್ಕೊಂಡಿದ್ವಿ. ಅಲ್ಲೇ ನಮಗೆ ಹತ್ರ ಇದೆ ಬಾರಿ ಅಂದ್ರೆ ಒಂದು 500 ಅಡಿ ಡಿಸ್ಟೆನ್ಸ್ ಒಳಗಿದೆ, ಅಲ್ಲಿ ಸಪ್ಲೈ ಕೊಡ್ತೀವಿ. ಕೆ ಎಮ್ ಎಫ್ ನಾವು ಈ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ಅಂತ ಇರ್ತೇವೆ ಸರ್, ಆ ಸಹಕಾರ ಸಂಘಗಳಿಗೆ ನೀಡ್ತೀವಿ ಸರ್. ಅಂದ್ರೆ ನಿಮಗೆ ಪೇಮೆಂಟ್ ವ್ಯವಸ್ಥೆ ಅವರು ತಿಂಗಳಿಗೊಂದ್ಸರಿ ಮಾಡ್ತಾರೆ? 15 ದಿವಸಕ್ಕೊಂದ್ಸರಿ ಪೇಮೆಂಟು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ಸರ್. ಮೆಸೇಜ್ನಾಗೆ ನೋಡ್ಕೋಬಹುದು ನಮಗೆ ಹಾಕಿದಾರ ಇಲ್ಲ ಅಂತ. ಸರ್ಕಾರದಿಂದ ಬರ್ತಕ್ಕಂತ 5 ರೂಪಾಯಿ ಸಹಾಯಧನ 2-3 ತಿಂಗಳಿಗೆ ಒಂದ್ಸರಿ ಬರುತ್ತೆ ಸರ್. ಡೈರಿಗೆ ಕೊಡ್ತಿರಲ್ಲ, ಅಲ್ಲಿ ನಿಮ್ಮ ಹಾಲಿನ ಕ್ವಾಲಿಟಿನ ಅಂದ್ರೆ ಗುಣಮಟ್ಟನ ಚೆಕ್ ಮಾಡ್ತಾರೆ, ಅದರಲ್ಲಿ ಹೇಗಿರುತ್ತೆ ಗುಣಮಟ್ಟ ಜಾಸ್ತಿ ಇರಬೇಕು, ಅದನ್ನ ಕಾಪಾಡಬೇಕಂದ್ರೆ ಏನಾದ್ರೂ ನೀವು ಬೇರೆ ವ್ಯವಸ್ಥೆ ಮಾಡ್ತೀರಾ ಸರ್? ಈಗ ನಾವು ಗುಣಮಟ್ಟಕ್ಕಂದ್ರೆ ಜಾಸ್ತಿ ಹಸಿ ಮೇವು ಬಳಸಿದ್ರು ಹಾಲಲ್ಲಿ ಫ್ಯಾಟ್ ಕಡಿಮೆ ಆಗುತ್ತೆ, ಅದಕ್ಕೆ ಒಣ ಮೇವನ್ನು ತಿಂಡಿ ಮೇಂಟೆನೆನ್ಸ್ ಮಿನರಲ್ ಮಿಕ್ಸರ್ ಪೌಡರ್ ಇದೆಲ್ಲ ಮಾಡೋದು. ಆಮೇಲೆ ಆರೋಗ್ಯವಂತ ಹಸುಗಳಾದ್ರೆ ಫ್ಯಾಟ್ ಬರುತ್ತೆ ಸರ್, ಹಸುಗಳಲ್ಲಿ ಏನಾದ್ರೂ ಒಂದು ನ್ಯೂನತೆ ಇದ್ದಾಗಲೂ ಫ್ಯಾಟಿಂಗ್ ಕೊರತೆ ಆಗುತ್ತೆ. ನಿಮ್ ತರ ಸಾಕಷ್ಟು ರೈತರು ಅಥವಾ ಈಗ ಹೊಸ ಯುವಕರು ಕೆಲವರು ಡೈರಿ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ, ಯಾಕಂದ್ರೆ ಈಗ ನಮ್ಮ ಕೊರೋನಾ ಇರೋದ್ರಿಂದ ಅಂತ ಸಂದರ್ಭ ಒದಗಿ ಬಂದಿದೆ. ಆ ರೀತಿ ಏನಾದ್ರೂ ಯೋಚನೆ ಮಾಡುವಂತ ಯುವ ರೈತರು ಇರ್ಬೋದು ಯುವಕರು ಇರ್ಬೋದು, ಅವರಿಗೆ ಏನ್ ಹೇಳ್ತಾರೆ ಇದು ಹೈನುಗಾರಿಕೆ ಒಂದು ಲಾಭದಾಯಕವಾಗಿ ಮಾಡಬಹುದು ಅಂತ ಹೇಳ್ತೀರಾ? ಒಂದು ಕಿವಿ ಮಾತು ಹೇಳಿಕ್ಕೆ ಏನ್ ಹೇಳಿಕ್ಕೆ ಇಷ್ಟಪಡ್ತಾರೆ ಸರ್? ನಾವೇನ್ ಮಾಡ್ತೀವಿ ಅಂದ್ರೆ ಇವತ್ತು ನಮ್ಮ ಯುವ ಮಿತ್ರ